ಕಾರ್ಯವನ್ನು ನಿರ್ವಹಿಸುವಂತಹ ಶಿಲ್ಪಾ ಪಿ ಚೌಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ಹೇಳಿ. ಮೇಡಮ್, ಇವತ್ತು ಈ ಒಂದು ಕೃಷಿ ಉತ್ಪನ್ನಗಳ ರಫ್ತಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮೊದಲೇದಾಗಿ ಈಗ ಕೃಷಿ ಉತ್ಪನ್ನಗಳು ಅಂತಂದ್ರೆ ಯಾವ್ಯಾವ ಬರ್ತಾ ಮೇಡಮ್? ಜನರಲ್ ಆಗಿ ಕೃಷಿ ಉತ್ಪನ್ನಗಳು ಅಂದ್ರೆ ಎಲ್ಲ ಕೃಷಿ ಬೆಳೆಗಳು ಬರುತ್ತೆ, ಅದ್ರಲ್ಲಿ ತೋಟಗಾರಿಕೆ ಬೆಳೆ ಬರುತ್ತೆ, ತರಕಾರಿ ಬರುತ್ತೆ, ಎಲ್ಲದನ್ನು ಸೇರಿಸಿ ನಾವ್ ಇನ್ ಜನರಲ್ ಆಗಿ ಕೃಷಿ ಉತ್ಪನ್ನಗಳು ಅಂತ ಹೇಳ್ತೀವಿ. ಅದನ್ನ ಬಿಟ್ಬಿಟ್ಟು ಇನ್ನ ಸಂಸ್ಕರಿತ ಉತ್ಪನ್ನಗಳಂತ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಸಂಸ್ಕರಿತ ಉತ್ಪನ್ನಗಳು ಅಂತ ಹೇಳ್ತೀವಿ, ಅದನ್ನ ಬಿಟ್ಟು ಸಮುದ್ರ ಉತ್ಪನ್ನಗಳು ಅಂತೇವೆ. ಸೊ ಅದನ್ನೆಲ್ಲ ಸೇರಿಸಿ ನಾವು ಇನ್ ಜನರಲ್ ಆಗಿ ಕೃಷಿ ಉತ್ಪನ್ನಗಳು ಅಂತಾನು ಹೇಳ್ತೇವೆ. ಬಟ್ ಅದನ್ನ ರಫ್ತು ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೇವೆ ಅದನ್ನ. ಮೊದಲನೇದಾಗಿ ಸರ್, ಕೃಷಿ ಉತ್ಪನ್ನಗಳ ರಫ್ತು ಅಂದ್ರೆ ಏನು ಅಂತ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ನಮ್ಮ ಕೇಳುಗರಿಗೆ ಅಥವಾ ರೈತರಿಗೆ ಗೊತ್ತಿರುವ ಹಾಗೆ ರಫ್ತು ಅಂದ್ರೆ ಏನಂತ ಗೊತ್ತಿರುತ್ತೆ. ಸೊ ನಮ್ಮ ದೇಶದಲ್ಲಿ ಬೆಳೆದಿರುವ ಕೃಷಿ ಉತ್ಪನ್ನಗಳ ಆಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಬೇರೆ ದೇಶಕ್ಕೆ ನಾವು ಅದನ್ನ ಕಳಿಸ್ಕೊಟ್ರೆ ಅಥವಾ ಮಾರಾಟ ಮಾಡಿದ್ರೆ ಅದನ್ನ ನಾವು ರಫ್ತು ಅಂತ ಹೇಳ್ತೇವೆ. ಸೊ ರಫ್ತು ಅನ್ನೋದು ಇವಾಗ ಹೊಸದಾಗಿ ಏನು ಬಂದಿರೋದಲ್ಲ, ಮುಂಚೆಯಿಂದಾನು ನಾವು ರಫ್ತುನ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಅನಿವಾರ್ಯನೂ ಆಗ್ಬಿಡುತ್ತೆ. ಬೇರೆ ದೇಶಕ್ಕೆ ನಾವು ಮಾರಾಟ ಮಾಡಿದ್ರೆ ಅದನ್ನ ರಫ್ತು ಅಂತ ಹೇಳ್ತೇವೆ. ಬೇರೆ ದೇಶದಿಂದ ನಾವು ಅದನ್ನ ಕೊಂಡ್ಕೊಂಡ್ರೆ ಅದನ್ನ ಆಮದು ಅಂತ ಹೇಳ್ತೇವೆ. ಒಂದು ದೇಶಕ್ಕೆ ಎರಡನ್ನೂ ಇರುತ್ತೆ, ರಫ್ತುನು ಮಾಡ್ತಾ ಇರ್ತೀವಿ, ಆಮದನ್ನು ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ಅದು ಒಂದು ದೇಶಕ್ಕೆ ಅನಿವಾರ್ಯ ಆಗ್ಬಿಡುತ್ತೆ. ಸೊ ಈಗ ನಾವ್ ಹೇಳೋದ್ ಪ್ರಕಾರ ಶ್ರೀಲಂಕಾ ನಾವೇನು ದೇಶ ನೋಡ್ಕೊಂಡ್ವಿ, ಈಗ ರೀಸೆಂಟ್ ಆಗಿ ಆಗಿರೋದು ಒಂದ್ ವರ್ಷದ ಹಿಂದೆ ಆರ್ಥಿಕ ಕುಸಿತ ಅಂತ ಆಗುತ್ತೆ. ಅಲ್ಲಿ ಏನಂದ್ರೆ ಜನಗಳಿಗೆ ಏನು ಊಟಕ್ಕೆ ಸಿಗ್ಲಾರ್ದಂಗೆ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ಅಂತ ಸ್ಥಿತಿಯಲ್ಲಿ ಇನ್ನೊಂದ್ ದೇಶದ ನೆರವು ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನ ರಫ್ತು ಮಾಡ್ತೀವಿ, ಇಲ್ಲೂ ಆ ದೇಶ ಆಮದು ನಮ್ ಕಡೆಯಿಂದ ಆಮದು ಮಾಡ್ಕೊಳ್ತದೆ. ಸೊ ಹಾಗಾಗಿ ಇವೆರಡೂ ಅನಿವಾರ್ಯ ಆಗ್ಬಿಡುತ್ತೆ ಸರ್ ಒಂದು ದೇಶಕ್ಕೆ. ಸೊ ಅದಲ್ದೆ ಯಾಕೆ ನಾವು ರಫ್ತುನ ಮಾಡ್ಬೇಕು ಅನ್ನೋದಾದ್ರೆ, ನಾವ್ ಎಷ್ಟೊಂದು ರೀತಿಯಲ್ಲಿ ರೈತರ ಒಂದು ಆದಾಯನ ದ್ವಿಗುಣಗೊಳಿಸಕ್ಕೆ ವಿಧ ವಿಧವಾದ ಒಂದು ರೀತಿಗಳನ್ನ ನಾವು ಹೇಳ್ತೇವೆ. ಒಳ್ಳೆ ಒಂದು ಮಾರುಕಟ್ಟೆನ ಹುಡುಕ್ಬೇಕು, ಒಂದು ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ಬೇಕು ಅಂತ. ಸೊ ಅದಕ್ಕಿಂತ ಮೀರಿ ಇವಾಗೇನು ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಗ್ಗೆ ಏನ್ ಮಾತಾಡ್ತೇವೆ, ಅದು ಇಷ್ಟೊಂದು ಓಪನ್ ಎಕನಾಮಿ ಅಂತ ಹೇಳ್ತೀವಿ. ಸೊ ಎಲ್ಲದು ಎಲ್ಲಾ ದೇಶಕ್ಕೆ ರಫ್ತು ಮಾಡಬಹುದು, ಎಲ್ಲಾ ದೇಶ ಎಲ್ಲಾ ದೇಶದಿಂದನೂ ಆಮದು ಮಾಡ್ಕೊಳ್ಬಹುದು ಅಂತ ಏನೊಂದು ನೀತಿ ಇದೆ, ಗ್ಲೋಬಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ. ಸೊ ಆ ಒಂದು ಅಡಿಯಲ್ಲಿ ರೈತರು ತಮ್ಮ ಒಂದು ಉತ್ಪನ್ನಗಳನ್ನ ರಫ್ತು ಮಾಡಿದ್ದಲ್ಲಿ ಅಧಿಕ ಲಾಭವನ್ನು ಪಡೀತಾರೆ. ಸೊ ನಾವು ಅದನ್ನ ಹೇಳ್ತೀವಿ, ನಮ್ಮ ಒಂದು ದೇಶೀಯ ಮಾರುಕಟ್ಟೆಗೆ ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾವು ಹೋಲಿಸಿದಾಗ 3-5 ಒಂದೊಂದು ಅದು ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೆಲೆ ಅಷ್ಟು ಹೆಚ್ಚಾಗಿರುತ್ತೆ. ಸೊ ಆಗ ಹಾಗಿದ್ದಾಗ ನಾವು ಓನ್ಲಿ ದೇಶೀಯ ಮಾರುಕಟ್ಟೆಯನ್ನ ಅವಲಂಬನೆ ಮಾಡಿಕೊಂಡು ಇಲ್ಲಿ ಎಷ್ಟೊಂದ್ ಕಡೆ ನೋಡ್ಬಿಟ್ಟು ಟೊಮ್ಯಾಟೊ 2 ರೂಪಾಯಿ ಹೋಗ್ಬಿಡುತ್ತೆ, ಬಟ್ ಅಲ್ಲಿ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿನೇ ಇರುತ್ತೆ ರೇಟು. ಸೊ ಆ ಒಂದು ಸಂದರ್ಭದಲ್ಲಿ ರೈತರು ಆ ಒಂದು ಬೆಳೆದಿರೋ ಉತ್ಪನ್ನಗಳನ್ನ ಮಾರಾಟ ಮಾಡಿ ಹೇಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸಬಹುದು, ಇದು ಒಂದು ವಿಧಾನ ಸರ್, ಒಂದು ರೂಟ್ ಅಲ್ಲಿ ನಾವು ರೈತರಿಗೆ ಹೇಳ್ಬೋದು. ಅದು ಬಿಟ್ಟು ನಾನು ಹೇಳಿದ ಪ್ರಕಾರ ಈಗ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಚೆನ್ನಾಗಿರ್ಬೇಕು, ನಮ್ಮೇನು ರಿಲೇಷನ್ಶಿಪ್ ಅಂತ ಏನು ನಮ್ಮ ಸಂಬಂಧಗಳೇನು ತುಂಬಾ ಚೆನ್ನಾಗಿದ್ದಾಗ ನಮ್ಮ ಕಷ್ಟದಲ್ಲಿ ಅವ್ರು ಆಗ್ತಾರೆ, ಅವ್ರ ಕಷ್ಟದಲ್ಲಿ ನಾವು ಆಗ್ತೇವೆ. ಸೊ ಇದು ಒಂದು ಎರಡು ದೇಶಗಳ ನಡುವೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರೋದಕ್ಕೆ, ಬಾಂಧವ್ಯ ಇರೋದಕ್ಕೆ ರಫ್ತು ಮತ್ತು ಆಮದನು ಒಂದು ಮೂಲ ಕಾರಣ ಆಗಿರುತ್ತೆ. ಅದು ಬಿಟ್ಟು ನಮ್ಮ ದೇಶಕ್ಕೆ ಆದಾಯ, ಹೆಚ್ಚಿನ ಆದಾಯ ಇದರಿಂದನೇ ಬರುತ್ತೆ ಸರ್. ಸೊ ಏನಾಗುತ್ತೆ, ನಮ್ಮ ದೇಶದ ಆದಾಯ ಹೆಚ್ಚಾಗಬೇಕಂದ್ರೆ ಹೆಚ್ಚು ಹೆಚ್ಚು ರೈತರು ಅವ್ರು ಬೆಳೆದಿರೋ ಉತ್ಪನ್ನಗಳನ್ನ ರಫ್ತು ಮಾಡಿದಾಗ ದೇಶದ ಆದಾಯ ಹೆಚ್ಚಾಗುತ್ತೆ. ಸೊ ಹಾಗಾಗಿನೇ ಎಲ್ಲಾ ದೇಶದಲ್ಲಿ ಒಂದು ಏನ್ ಸರ್ಕಾರ ಇರುತ್ತೆ, ಹೆಚ್ಚು ರಫ್ತು ಮಾಡೋದಕ್ಕೆ ಒತ್ತು ಕೊಡುತ್ತೆ. ಸೊ ನಾವು ಆಮದು ಮಾಡ್ಕೊಂಡ್ರೆ ಅದು ದೇಶಕ್ಕೆ ಖರ್ಚಾಗ್ಬಿಡುತ್ತೆ, ಹೊರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ 3 ಕಾರಣದಕ್ಕೋಸ್ಕರ ರಫ್ತು ನಮ್ಗೆ ತುಂಬಾನೇ ಪ್ರಾಮುಖ್ಯತೆ ಪಡೆಯುತ್ತೆ. ಈಗ ಹೇಳಿದ್ರ ನೀವು, ಈಗ ಕೃಷಿ ಉತ್ಪನ್ನಗಳನ್ನ ಈಗ ಬೇರೆ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಿದಾಗ ನಮ್ಮ ರೈತರಿಗೆ ಸಾಕಷ್ಟು ಆದಾಯ ಬರುತ್ತೆ, ಆದಾಯ ದ್ವಿಗುಣಗೊಳ್ಳುತ್ತೆ ಅಂತ ಹೇಳಿದ್ರ. ಅಂದ್ರೆ ರೈತರ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇದ್ರೆ ಅದನ್ನ ಯಾವ ರೀತಿ ನಮ್ಮ ರೈತರು ರಫ್ತು ಮಾಡಬಹುದು ಅಂತ ಹೇಳ್ತೀರಾ? ಈಗ ಸರ್, ಅವ್ರು ಯಾವ್ದು ಬೆಳೆಗಳನ್ನ ಬೆಳೆಯುತ್ತಾರೋ ಅದ್ರ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಎಲ್ಲಾ ದೇಶಗಳು ಎಲ್ಲಾ ಬೆಳೆದ್ರ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೊಳಲ್ಲ. ಈಗ ನಮ್ಮಲ್ಲಿ ಏನು ಬೆಳೀತಾ ಇರಲ್ಲ, ನಮ್ಮಲ್ಲಿ ಏನ್ ಕೊರತೆ ಇರುತ್ತೆ, ಏನು ಶಾರ್ಟೇಜ್ ಇದೆ, ಅದನ್ನ ಮಾತ್ರ ನಾವು ಆಮದು ಮಾಡ್ಕೊಳ್ತೇವೆ. ಈಗ ನಮ್ಮಲ್ಲಿ ಹೇಳಿದ ಪ್ರಕಾರ ನಾವು ಬೇಳೆಕಾಳುಗಳನ್ನ, ಭಾರತ ದೇಶ ಎಷ್ಟೊಂದು ಬೇಳೆಕಾಳುಗಳನ್ನೇ ಬೆಳೆಯುತ್ತೆ, ಪ್ರಾಮುಖ್ಯತೆ ಇದೆ. ಬಟ್ ಅದೇನು ಬೆಳೀತಾ ಇದೆ ಅದು ದೇಶೀಯ ಮಾರುಕಟ್ಟೆಗೆ ಸಾಲ್ತಾ ಇಲ್ಲ, ನಾವೇ ಬೆಳೆಗಾರರಾದ್ರೂ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಶಾರ್ಟೇಜ್ ಆದಾಗ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಒಂದೊಂದು ದೇಶದಲ್ಲಿ ಒಂದೊಂದು ಬೆಳೆ ಪ್ರಾಮುಖ್ಯತೆ ಪಡೆದಿರುತ್ತೆ. ಸೊ ಯಾವ ದೇಶಕ್ಕೆ ಅದು ನೆಸೆಸರಿ ಇದೆ, ನಾವು ಹೇಳ್ತೀವಿ ಇವಾಗ ಯಾರೋ ಒಬ್ರು ಈರುಳ್ಳಿ ಬೆಳೀತಾ ಇರ್ತಾರೆ, ಯಾರೋ ಒಬ್ರು ದಾಳಿಂಬೆ ಬೆಳೀತಾ ಇರ್ತಾರೆ. ಎಲ್ಲಾ ದೇಶದ ಜೊತೆ ಈರುಳ್ಳಿನ ರಫ್ತು ಮಾಡ್ಕೊಳ್ಳೋದಿಲ್ಲ ಅಥವಾ ಆಮದು ಮಾಡ್ಕೊಳ್ಳೋದಿಲ್ಲ. ಒಂದಿಷ್ಟು ರಾಜ್ಯಗಳು ಅಥವಾ ದೇಶಗಳು ಎಲ್ಲಿ ಬೆಳೀತಾ ಇರಲ್ಲ, ಎಲ್ಲಿ ಈರುಳ್ಳಿ ಅದ್ರದ್ದು ಬೇಡಿಕೆ ಜಾಸ್ತಿ ಇರುತ್ತೆ ಅಂತ ದೇಶಗಳು ಮಾತ್ರ ಅದನ್ನ ನಮ್ಮಿಂದ ರಫ್ತು ಮಾಡ್ಕೊಳ್ಳುತ್ತೆ. ಅಂತ ಒಂದು ದೇಶಗಳನ್ನ ನಾವು ಹುಡುಕ್ಬೇಕು. ಅಂದ್ರೆ ನಾವು ಏನು ಬೆಳೀತಾ ಇದೀವಿ, ಯಾವ ದೇಶಕ್ಕೆ ಅದು ಬೇಡಿಕೆ ಇದೆ, ಎಲ್ಲಿ ನಾವು ಅದನ್ನ ರಫ್ತು ಮಾಡ್ಬೇಕನ್ನೋದು ಮೊದಲನೇದಾಗಿ ರೈತರು ಕಂಡುಕೊಳ್ಬಹುದು. ಸೊ ಈಗ ನಾವು ರಫ್ತು ಬಗ್ಗೆ ಮಾತಾಡೋದಾದ್ರೆ ಸರ್, ಇವಾಗ ವರ್ಷಗಳು ಕಳೆದಂತ ರಫ್ತು ಒಂದು ನೀತಿ ಇರುತ್ತೆ. ಈಗ ನಮ್ ರೈತರು ದೇಶೀಯ ಮಾರುಕಟ್ಟೆಯಲ್ಲಿ ನೀವ್ ಎಂತದನ್ನೇ ಬೆಳೀರಿ, ಈಸಿಯಾಗಿ ಮಾರುಕಟ್ಟೆ ಮಾಡಿಬಿಡ್ತಾರೆ, ಅದು ಬೆಲೆ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ಅದೇ ರೈತರು ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದು ಅಷ್ಟು ಸುಲಭ ಇಲ್ಲ, ಅದಕ್ಕೆ ಆದಂತ ಒಂದು ನೀತಿಗಳಿರುತ್ತೆ. ಸೊ ಅದು ಸ್ವಲ್ಪ ರೆಸ್ಟ್ರಿಕ್ಷನ್ ಜಾಸ್ತಿ ಇದ್ದಾಗ, ತುಂಬಾ ಏನಂತ ಹೇಳ್ತೀವಿ ನಾವು, ನಿರ್ಬಂಧನೆಗಳು ಜಾಸ್ತಿ ಸರ್, ನಾವು ದೇಶೀಯ ಮಾರುಕಟ್ಟೆಯಲ್ಲಿ ಅಷ್ಟು ನಿರ್ಬಂಧನೆ ಏರೋದೇ ಇಲ್ಲ ಕೃಷಿ ಉತ್ಪನ್ನಗಳಂತ ಬಂದಾಗ. ಬಟ್ ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಬ್ಬ ರೈತರು ಅವ್ರದ್ದು ಮಾರಾಟ ಮಾಡ್ತಿದ್ರು, ನಿರ್ಬಂಧನೆಗಳು ಜಾಸ್ತಿ ಇದ್ವು. ಬಟ್ ಅದೇ ಈಗ ಸರ್ಕಾರ ಅದನ್ನ ಹೆಚ್ಚಾಗಿ ರೈತರು ಉತ್ತೇಜನ ಮಾಡೋದಕ್ಕೋಸ್ಕರ ಆ ನಿಬಂಧನೆಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬಂದಿದೆ. ಈಗ ರಫ್ತು ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ, ಈ ರೈತರನ್ನು ಕೂಡ ಒಂದು ರಫ್ತನ್ನ ಮಾಡಬಹುದು. ಸೊ ಅದಕ್ಕಿಂತ ಮುಂಚೆ ನಾವು ವಿದೇಶಿ ವ್ಯಾಪಾರ ನೀತಿ ಅಂತ ಹೇಳ್ತೀವಿ ಸರ್, ಫಾರಿನ್ ಟ್ರೇಡ್ ಪಾಲಿಸಿ. ಇವಾಗ ನಮಗೆ ಹೆಂಗೆ ಒಂದು ಸಂವಿಧಾನ ಇದೆ, ನಾವು ಹೆಂಗಿರ್ಬೇಕು ಅನ್ನೋದಕ್ಕೆ, ಸೊ ಅದೇ ರೀತಿ ಒಂದು ರಫ್ತು ಮಾಡ್ಬೇಕಂದ್ರೆ ಕೃಷಿ ಉತ್ಪನ್ನಗಳನ್ನಾಗಿರ್ಬೋದು, ಯಾವುದೇ ಒಂದು ಉತ್ಪನ್ನ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಅದನ್ನ ರಫ್ತು ಮಾಡ್ತಾ ಇದೀವಿ, ಅದ್ರದ್ದೇ ಆದಂತ ನೀತಿ ಇರುತ್ತೆ. ನಾವು ಆ ನೀತಿಗೆ ವಿದೇಶಿ ವ್ಯಾಪಾರ ನೀತಿ ಅಂತ ಹೇಳ್ತೀವಿ. ಇವಾಗ ಚಾಲ್ತಿಯಲ್ಲಿರೋದು 2023 ಜಾರಿಯಾದಂತ ನೀತಿ, 5 ವರ್ಷಕ್ಕೊಮ್ಮೆ ಅದು ಚೇಂಜ್ ಆಗುತ್ತೆ ಸರ್, ಏನಾದ್ರು ಮಾಡಿಫಿಕೇಶನ್ ತರ ಚೇಂಜಸ್ ಇತ್ತಂತಂದ್ರೆ ಮಾಡ್ತಾರೆ. ಸೊ 5 ವರ್ಷಕ್ಕೊಮ್ಮೆ ಭಾರತ ಸರ್ಕಾರ ವಿದೇಶಿ ವ್ಯಾಪಾರ ನೀತಿ ಅಂತ ಬಿಡುತ್ತೆ. ಆ ನೀತಿ ಅನುಗುಣವಾಗಿನೇ ನಾವು ರೈತರು ಉತ್ಪನ್ನಗಳನ್ನ ರಫ್ತು ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಕೃಷಿ ಉತ್ಪನ್ನಗಳನ್ನ ಅಂದ್ರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡಬೇಕಾದ್ರೆ, ಅಂದ್ರೆ ಅದರ ಗುಣಮಟ್ಟದ ಆಧಾರದ ಮೇಲೆ ಏನಾದರೂ ಅದನ್ನೆಲ್ಲ ನೋಡಿ ತಗೊಳ್ತಾರ ಯಾವ ರೀತಿ? ಹೌದು ಸರ್, ಯಾಕಂತಂದ್ರೆ ಈಗ ನಾವು ಆಹಾರ ಪದ್ಧತಿ ಚೇಂಜ್, ನಾವು ಊಟ ಮಾಡೋ ಅಥವಾ ನಮ್ಮ ಒಂದು ಆಹಾರ ಪದ್ಧತಿ ಚೇಂಜ್ ಬೇರೆ ಬೇರೆ ಇರುತ್ತೆ, ಬೇರೆ ದೇಶದವರು ಆಹಾರ ಪದ್ಧತಿನೂ ಬೇರೆ ಬೇರೆ ಆಗುತ್ತೆ. ಅವರಿಗೆ ಒಂದೇನೋ ಒಂದು ಪದಾರ್ಥ ಅವ್ರು ತಿಂತಾ ಇದ್ರೆ ನಾವು ಅದನ್ನ ತಿಂತಾ ಇರಲ್ಲ, ಅಥವಾ ನಾವು ತಿಂತಾ ಇದ್ರೆ ಅವ್ರು ಅದನ್ನ ತಿಂತಾ ಇರಲ್ಲ. ಆಮೇಲೆ ಇದೆಲ್ಲದಕ್ಕಿಂತ ಮುಂಚೆಯಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ರೈತರು ಈಗ ಯಾರೋ ಒಬ್ರು ಬರ್ತಾರೆ, ನಾನು ರಫ್ತು ಮಾಡ್ಬೇಕು, ಅವರಿಗೆ ರಫ್ತು ಮಾಡ್ಬೇಕನ್ನೋ ಒಂದು ಮನೋಸ್ಥಿತಿ ಇರ್ತಾರೆ, ಬಟ್ ಅವ್ರಿಗೆ ಹೆಂಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಸರ್. ಅದ್ರಲ್ಲಿ 2 ವಿಧಗಳು ಇರ್ತವೆ ರಫ್ತು ಮಾಡೋದ್ರಲ್ಲಿ, ಒಂದು ರೈತರು ಸ್ವಂತ ರಫ್ತುಗಾರರಾಗಿನೂ ರಫ್ತು ಮಾಡಬಹುದು, ಅಥವಾ ಲೈಸೆನ್ಸ್ಡ್ ಎಕ್ಸ್ಪೋರ್ಟರ್ ಅಂತ ಇರ್ತಾರೆ. ಈಗ ಹೆಂಗೆ ಅಪೇಡ ಅಂತ ನಾವೇನ್ ಹೇಳ್ತೀವಿ ಸರ್, ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ, ಈ ಒಂದು ರಫ್ತು ಅಗ್ರಿಕಲ್ಚರ್ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡೋದಕ್ಕೋಸ್ಕರನೇ ಒಂದು ಪ್ರಾಧಿಕಾರ ಇದೆ, ನಾವು ಅದನ್ನ ಅಪೇಡ ಅಂತ ಕರಿತೀವಿ. ಸೊ ಆ ಅಪೇಡದವರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ಬರಿಗೆ ಲೈಸೆನ್ಸ್ ಕೊಡ್ತಾರೆ ಎಕ್ಸ್ಪೋರ್ಟರ್ಗೆ. ಸೊ ಈಗ ರೈತರ ಪ್ರೊಸೀಜರ್ ಜಾಸ್ತಿ ಇರೋದ್ರಿಂದ ಒಬ್ಬ ಏನು ಸ್ವಲ್ಪ ಗೊತ್ತಿಲ್ಲದೆ ಇರೋರು ಇದನ್ನ ಮಾಡೋದು ಕಷ್ಟ ಆಗುತ್ತೆ ರೈತರು. ಸೊ ಹಾಗಾಗಿ ಲೈಸೆನ್ಸ್ಡ್ ಎಕ್ಸ್ಪೋರ್ಟರ್ ಮುಖಾಂತರ ಅದನ್ನ ರಫ್ತುನ ಈಸಿಯಾಗಿ ಮಾಡಬಹುದು. ಸೊ ಈ 2 ವಿಧಾನದಲ್ಲಿ ಮಾಡೋದ್ರಿಂದ ನಾವು ಮೊದಲನೇದಾಗಿ ಒಂದು ಅಪೇಡ ಅಂತ ಏನು ಒಂದು ಪ್ರಾಧಿಕಾರ ಇದೆ, ಅಲ್ಲಿ ನಾವು ರಿಜಿಸ್ಟರ್ ಆಗ್ಬೇಕು ಸರ್ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ. ಆ ಒಂದು ರಿಜಿಸ್ಟ್ರೇಷನ್ ಅಥವಾ ಒಂದು ನೋಂದಣಿ ಆಗದೆ ರೈತರು ರಫ್ತು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅದಾದ್ಮೇಲೆ ಇನ್ನೊಂದು ಬಂದ್ರೆ ಸಮುದ್ರ ಅಥವಾ ಕಡಲು ಉತ್ಪನ್ನಗಳಂತ ಹೇಳ್ತೀವಿ ನಾವು, ಮೀನಾಗಿರ್ಬೋದು, ಅವನ್ನೆಲ್ಲ ಮಾಡೋದಕ್ಕೆ ಮಪೇಡ ಅಂತಿದೆ. ಸೊ ಅಲ್ಲಿ ನಾವು ರಿಜಿಸ್ಟರ್ ಆಗ್ಬೇಕು. ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ತಕ್ಕಂತ ಒಂದು ಪ್ರಾಧಿಕಾರಗಳಿವೆ, ಆ ಪ್ರಾಧಿಕಾರದಲ್ಲಿ ರೈತರು ಒಂದು ನೋಂದಣಿ ಮಾಡಿಕೊಂಡು ಅಲ್ಲಿಂದ ಒಂದು ಎಕ್ಸ್ಪೋರ್ಟ್ ನಾವು ರಫ್ತು ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಸರ್ ಸ್ಟಾರ್ಟ್ ಆಗುತ್ತೆ. ಒಂದ್ ನೀವು ನೋಂದಣಿ ಮಾಡ್ಕೊಂಡ್ರೆ ಅಲ್ಲಿಂದ ಈಸಿ ಆಗ್ಬಿಡುತ್ತೆ. ಅವರೆಲ್ಲ ಆ ಪ್ರಾಧಿಕಾರದ ಎಲ್ಲ ಹೆಲ್ಪ್ ಮಾಡ್ತಾರೆ ಹೆಂಗ್ ರಫ್ತು ಮಾಡ್ಬೇಕು, ಎಕ್ಸ್ಪೋರ್ಟ್ ಅನ್ನು ಹುಡುಕೋದಾಗಿರ್ಬೋದು, ಅಥವಾ ಯಾವ ದೇಶದಕ್ಕೆ ನಾವು ಮಾಡ್ಬೇಕನ್ನೋದ್ರ ಮಾಹಿತಿ ಕೊಡ್ಬೋದು. ಸೊ ಯಾವ ದೇಶ ಏನು ಬೇಡಿಕೆ ಇಟ್ಟಿದೆ ಇದೆ ಆ ಬೇಡಿಕೆ ಅನುಸಾರವಾಗಿ ನಾವು ಉತ್ಪನ್ನಗಳನ್ನ ರಫ್ತು ಮಾಡ್ಬೇಕು. ಈ ಎಲ್ಲ ಮಾಹಿತಿನ ಆ ಪ್ರಾಧಿಕಾರದವರೇ ಕೊಡ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ರೈತರು ಆ ಪ್ರಾಧಿಕಾರಗಳಿಗೆ ನಾವು ನೋಂದಣಿ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಕರ್ನಾಟಕಕ್ಕೆ ಬಂದೆ ಸರ್, ಕೆಪೆಕ್ ಅಂತ ಇದೆ. ಸೊ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ಅಂತಿದೆ. ಸೊ ನಮ್ಮ ಕರ್ನಾಟಕದಿಂದಲೇ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತಾ ಇದೆ. ಎಷ್ಟೊಂದು ರೈತರು ಕೊಪ್ಪಳದಲ್ಲಿ ನಾವೇನ್ ಹೇಳ್ತೀವಿ ದಾಳಿಂಬೆ, ಸೊ ಬೆಳೆ ಎಲ್ಲಾ ದಾಳಿಂಬೆಗಳು ಎಕ್ಸ್ಪೋರ್ಟ್ ಆಗ್ತಿದೆ, ಯುರೋಪಿಯನ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಬಿಜಾಪುರದಲ್ಲಿ ನಾವೇನು ದ್ರಾಕ್ಷಿ ಬೆಳಿತೇವೆ. ಸೊ ಒಂದಿಷ್ಟು ಪ್ರಾಮುಖ್ಯ ಕರ್ನಾಟಕದಲ್ಲಿ ಬೆಳೆಯುವ ಗುಣಮಟ್ಟವಾದಂತ ಒಂದು ಪದಾರ್ಥಗಳು ಬೇರೆ ದೇಶಕ್ಕೆ ಈಗ ಆಲ್ರೆಡಿ ನಾವು ರಫ್ತು ಮಾಡ್ತಾ ಇದೀವಿ. ಸೊ ಇದ್ರದ್ದೆಲ್ಲ ಮಾಹಿತಿ ಬೇಕು ಕರ್ನಾಟಕದಲ್ಲಿ ಅಂತಂದ್ರೆ, ನಾವು ಒಂದು ಕೆಪೆಕ್ ಅಂತ ನಾನು ಏನ್ ಹೇಳಿದೆ ಆ ನಿಗಮವನ್ನ ನಾವು ಸಂಪರ್ಕಿಸಿದ್ರೆ ಆ ಒಂದು ನಿಗಮದ ಮುಖಾಂತರ ಕೂಡ ರೈತರು ರಫ್ತನ್ನ ಮಾಡಬಹುದು ಸರ್. ಈಗ ನೀವು ಹೇಳಿದ್ರ ಕೃಷಿ ಉತ್ಪನ್ನಗಳ ಗುಣಮಟ್ಟದ ಆಧಾರದ ಮೇಲೆ ನಾವು ರಫ್ತನ್ನು ಮಾಡಬಹುದು ಅಂತ ಹೇಳಿದ್ರ, ಈಗ ಕೃಷಿ ಉತ್ಪನ್ನಗಳ ಗುಣಮಟ್ಟ ಇದು ಉತ್ತಮವಾಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಸರ್, ಮೊದಲನೇದಾಗಿ ನಾವು ರೈತರಲ್ಲಿ ಏನು ಒಂದು ನೋಡೋದು ಅಂತಂದ್ರೆ, ಉತ್ಪನ್ನಗಳನ್ನ ಬೆಳೆದಾದ ಮೇಲೆ ರಫ್ತು ಮಾಡಕ್ಕೆ ಹೋಗ್ತಾರೆ, ಹಂಗಲ್ಲ. ನಾವು ರಫ್ತು ಮಾಡ್ಬೇಕಂದ್ರೆ ರಫ್ತಿಗೋಸ್ಕರನೇ ಉತ್ಪನ್ನಗಳನ್ನ ನಾ ಹೇಳಿದೆ, ದೇಶೀಯ ಮಾರುಕಟ್ಟೆ ಬೇಡಿಕೆಗಳು ಬೇರೆ ಇರುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಡಿಕೆಗಳು ಬೇರೆ ಇರುತ್ತೆ. ಆ ಬೇಡಿಕೆಗಳನ್ನ ಅರ್ಥ ಮಾಡಿಕೊಂಡು ನಾವು ಫಸ್ಟ್ ಉತ್ಪನ್ನದ ಹಂತದಲ್ಲಿನೇ ನಾವು ಅದನ್ನ ಸ್ಟಾರ್ಟ್ ಮಾಡ್ಬೇಕು ರಫ್ತು ಅನ್ನೋದು. ಸೊ ಯಾಕಂತಂದ್ರೆ ನಾವೊಂದು ಉದಾಹರಣೆ ಕೊಡೋದಾದ್ರೆ, ಈರುಳ್ಳಿ ನಮ್ಮಲ್ಲಿ ಏನ್ ಬೆಳೀತಾರೆ ಸರ್, ಈರುಳ್ಳಿ ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ, ಮೀಡಿಯಂ ಸೈಜ್ ಇರುತ್ತೆ. ಬಟ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವೇನು ಮೀಡಿಯಂ ಸೈಜ್ ಏನು ಈರುಳ್ಳಿ ಇರುತ್ತೆ ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಯಾವ ತಳಿಯನ್ನ ಹಾಕ್ಬೇಕು, ಯಾವ್ದು ತಳಿ ರಫ್ತಿಗೆ ಹೊಂದಾಣಿಕೆ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ಆ ತಳಿನ ನಾವು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ನಮ್ ಎಷ್ಟೊಂದು ನಾವೇನು ಕೀಟನಾಶಕಗಳಾಗಿರ್ಬೋದು ಏನ್ ಬಳಸ್ತಾ ಇದೀವಿ ನಾವು ಭಾರತದಲ್ಲಿ, ಆ ಒಂದು ಕೀಟನಾಶಕಗಳು ಬೇರೆ ದೇಶದಲ್ಲಿ ಆಲ್ರೆಡಿ ಬ್ಯಾನ್ ಆಗ್ಬಿಟ್ಟಿರುತ್ತೆ ಸರ್. ಬಟ್ ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ, ನಾವು ಅದನ್ನ ಸಿಂಪರಣೆ ಮಾಡಿಬಿಟ್ಟು ಬೆಳೆದಿರ್ತೀವಿ. ಸೊ ಇಲ್ಲಿಂದ ಆ ದೇಶಗಳಿಗೆ ಕಳಿಸ್ತೀವಿ, ಅಲ್ಲಿ ಏನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಸರ್. ಒಂದು ಟೆಸ್ಟ್ ಮಾಡಿದಾಗ ಕೆಮಿಕಲ್ ಪ್ರಮಾಣ ಎಷ್ಟಿದೆ, ಆ ಕೆಮಿಕಲ್ ಇರಲೇ ಕೂಡದು, ಒಂದಿಷ್ಟು ಕೆಮಿಕಲ್ ಗೆ ಒಂದು ಲಿಮಿಟ್ ಇರುತ್ತೆ, ಇಷ್ಟರಲ್ಲಿ ಇತ್ತಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಟ್ ಒಂದಿಷ್ಟು ಕೆಮಿಕಲ್ ಬೇರೆ ದೇಶದಲ್ಲಿ ಬ್ಯಾನ್ ಆಗಿ ಇತ್ತಂದ್ರೆ ಅದು ಒಂದು ಟ್ರೇಸ್ ಅಂತ ನಾವೇನ್ ಹೇಳ್ತೀವಿ, ಒಂದು ಚಿಕ್ಕದೊಂದು ಆ ಒಂದು ರಿಪೋರ್ಟ್ ಅಲ್ಲಿ ಬಂದ್ರೆ ಅದು ಫುಲ್ ಕನ್ಸೈನ್ಮೆಂಟ್ ನಾವು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಮೊದಲೇ ನಾವು ತಿಳ್ಕೊಬೇಕು ಸರ್, ಯಾವ ದೇಶಕ್ಕೆ ನಾವು ಕಳಿಸ್ತಾ ಇದೀವಿ, ಎಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಆ ದೇಶದ ಏನ್ ಬೇಡಿಕೆಗಳಿದೆ, ಅಲ್ಲಿ ಯಾವ್ದು ಕೆಮಿಕಲ್ ಬ್ಯಾನ್ ಆಗಿದೆ, ಯಾವ್ದು ಇದೆ, ಅದ್ರ ಪ್ರಮಾಣ ಎಷ್ಟಿರ್ಬೇಕು ಅಂತ. ನಾವೀಗ ಆಕ್ಚುಲಿ ಕೀಟನಾಶಕಗಳ ಪ್ರಮಾಣ ಕೃಷಿ ಉತ್ಪನ್ನಗಳಲ್ಲಿ ಮೆಜರ್ ಮಾಡಿದ್ರೆ, ಅಳತೆ ಮಾಡಿದ್ರೆ ನಾವು PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಸೊ ಒಂದು ಮಿಲಿಯನ್ ಅಲ್ಲಿ ಎಷ್ಟು ಪಾರ್ಟ್ ಆ ಉತ್ಪನ್ನದಲ್ಲಿ ಇದೆ ಅಂತ ಲ್ಯಾಬ್ ಅಲ್ಲಿ ತಿಳ್ತಾರೆ. ಸೊ ಆ PPM, ಸೊ ಒಂದಿಷ್ಟು ಕೆಮಿಕಲ್ಗಳಿಗೆ 0.5 ಕೆಳಗಡೆ PPM ಇರಬೇಕಂತ ನಿಬಂಧನೆಗಳಿರುತ್ತೆ, ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟಿರ್ತಾರೆ, ಅದಕ್ಕಿಂತ ಜಾಸ್ತಿ ಆದ್ರೆ ಬರೋದಿಲ್ಲ ಸರ್. ಸೊ ಹಾಗಾಗಿ ಆ ಲಿಮಿಟ್ ಅನ್ನ ಕ್ರಾಸ್ ಮಾಡಿದೆ, ಒಂದೇ ಸ್ಪ್ರೇ ತಗೋಬೇಕಂತಿರುತ್ತೆ. ಸೊ ನಮ್ಮಲ್ಲಿ ಏನ್ ಮಾಡ್ತಾರೆ, ಮೂರ್ನಾಲ್ಕು ಕೀಟನಾಶಕಗಳನ್ನ ಹಾಕೊಂಡ್ಬಿಟ್ಟು ಮೂರ್ನಾಲ್ಕು ಸಲ ಸ್ಪ್ರೇ ಮಾಡಿದಾಗ ಅದು ಹೆಚ್ಚಾಗಿ ಅದು PPM ಬರುತ್ತೆ. ಸೊ ಹಾಗಾಗಿ ಒಂದು ಉತ್ಪಾದನಾ ಒಂದು ಹಂತದಲ್ಲಿನೇ ನಾವು ಅದನ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು, ಬೆಳೆ ಪದ್ಧತಿಗಳಾಗಿರ್ಬೋದು, ಇದಾದ ನಂತರ ಬರುತ್ತೆ ಕೃಷಿಯೇತರ ಚಟುವಟಿಕೆಗಳು ಅಂತ. ಸೊ ಈಗ ನಾವು 1 kg ಪ್ಯಾಕೆಟ್ ಅಲ್ಲಿ ನಾವು ಎಲ್ಲಾ ದೇಶಕ್ಕೂ ಕಳಿಸ್ಬಿಡ್ಬೋದು ಅಂತ ಹೇಳ್ತಾರೆ. ಸೊ ಹಂಗಿರಲ್ಲ, ಒಂದು ಪ್ಯಾಕೇಜ್ ಅಲ್ಲೂ ರಿಸ್ಟ್ರಿಕ್ಷನ್ ಇರುತ್ತೆ ಸರ್. ಸೊ ನೀವು ರಫ್ತು ಮಾಡ್ತಾ ಇದ್ದೀರಾ ಅಂತಂದಾಗ 1 kg ಇರಬೇಕು, 1 kg ಮೇಲೆ ಪ್ಯಾಕೆಟ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಂಗಿಲ್ಲ. ಸೊ ಈ ತರ ಒಂದು ಬಾಕ್ಸ್ ಅಲ್ಲೇ ಹಾಕ್ಬೇಕು, ವುಡನ್ ಬಾಕ್ಸಸ್ ಇರ್ಬೇಕು, ಆ ತರ ಇರುತ್ತೆ, ಜೂಟ್ ಬ್ಯಾಗ್ಸ್ ಈ ತರದ್ರಲ್ಲೇ ನೀವು ಪ್ಯಾಕ್ ಮಾಡ್ಬೇಕು ಅಂತ ಒಂದು ಅಂದ್ರೆ ಉತ್ಪಾದನೆಯಿಂದ ಹಿಡಿದು ಸರ್ ಕಟಾವ್ ಆಗಿ ಅದ್ರ ನಂತರದಿಂದನು ಆ ಪ್ರೊಸೀಜರ್ಸ್ ಗಳು ಇರುತ್ತೆ, ಅದನ್ನೆಲ್ಲ ರೈತರು ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಬೆಳೆದ್ರೆ ಎಕ್ಸ್ಪೋರ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಈಗ ಸಾಕಷ್ಟು ನಾವು ಹಿಂದೆಲ್ಲ ನೋಡಿದ್ವಿ, ಈಗ ಮಾವು ಭತ್ತದಿಂದ ಬರತಕ್ಕಂತ ಅಕ್ಕಿ ಇವೆಲ್ಲ ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ರಫ್ತಾಗಿರುವಂತದ್ದು, ಅದರಲ್ಲಿ ಅವರು ಪರೀಕ್ಷೆ ಮಾಡಿದಾಗ ಕೆಮಿಕಲ್ ಪ್ರಮಾಣ ಜಾಸ್ತಿ ಇದೆ ಅಂತೇಳಿ ವಾಪಸ್ ಕಳಿಸಿರುವಂತದ್ದು ನಾವು ನೋಡಿದ್ವಿ. ಆದ್ರೆ ನಮ್ಮ ರೈತರೆಲ್ಲ ಒಂದ್ ಕಡೆ ಇವತ್ತಿಗೂ ಹೆಚ್ಚು ಹೆಚ್ಚು ಕೆಮಿಕಲ್ಸ್ ಗಳನ್ನ ಬಳಸಿ ಬೆಳೀತಾ ಇದ್ದಾರೆ. ಅಂದ್ರೆ ಈಗ ಎಲ್ಲ ಒಂದ್ ಕಡೆ ಈಗ ಸಾವಯವದಲ್ಲಿ ಬೆಳೆದಂತಹ ಒಂದು ಕೃಷಿ ಉತ್ಪನ್ನಗಳಿಗೆ ಸಾಕಷ್ಟು ಸಮಸ್ಯೆಗಳು ಆಗಲ್ಲ ಅಂತ ಹೇಳ್ಬಹುದು ಬೇರೆ ಕಡೆಗೆ ನಾವು ರಫ್ತು ಮಾಡೋದು. ಅದೇ ಸರ್, ಅದು ಬೆಳೆಯುವ ಪದ್ಧತಿಯಲ್ಲಿರುತ್ತೆ. ನಾವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಬಿಜಾಪುರದಲ್ಲಿ ಸರ್ ನಾವೇನು ದ್ರಾಕ್ಷಿಯನ್ನ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ, ದೇಶೀಯ ಮಾರುಕಟ್ಟೆಗಳಿಗೆ ಮಾರಾಟ ಮಾಡುವಂತ ಒಂದೇನು ಗದ್ದೆ ಇರುತ್ತೆ, ಅದಕ್ಕೆ ಬೇರೆನೆ ಕೀಟನಾಶಕಗಳನ್ನ ಬಳಸ್ತಾರೆ, ಹೆಚ್ಚಾಗಿ ಬಳಸ್ತಾರೆ, ಹೆಚ್ಚು ಕ್ವಾಂಟಿಟಿನೇ ಬಳಸ್ತಾರೆ. ಅದೇ ಅವ್ರು ಯಾವ್ದನ್ನ ಬೇರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಮಾರುಕಟ್ಟೆ ಮಾಡ್ಬೇಕಂತ ಇರ್ತಾರೋ ಅದಕ್ಕೆ ಬೆಳೆಯುವ ಪದ್ಧತಿನೇ ಬೇರೆ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ರೈತರು ಮೊದಲನೇದಾಗಿ. ಸೊ ಆತರ ಅರ್ಥ ಮಾಡ್ಕೊಂಡು, ಬಟ್ ಆ ಒಂದು ವರ್ಷದಲ್ಲಿ ಏನಾಯ್ತು, ಹೆಚ್ಚು ಕೆಮಿಕಲ್ ನ ಅವರು ಬಳಸಿ ಮಾಡಿದಾಗಿಂದ ಎಲ್ಲಾ ಕನ್ಸೈನ್ಮೆಂಟ್ ನಾವೇನು ಯುರೋಪಿಯನ್ ಕಂಟ್ರೀಸ್ ಏನ್ ಹೋಗುತ್ತೆ ಅಲ್ಲಿಂದ ಅಷ್ಟು ನಮ್ದು ರಿಜೆಕ್ಟ್ ಆಗಿ ಬಂದಿತ್ತು. ಅವಾಗ ರೈತರಿಗೆ ಲಾಸ್ ಆಗ್ಬಿಡುತ್ತೆ. ಒಂದು ಗ್ಯಾರಂಟಿಡ್ ಅಮೌಂಟ್ ಅಂತ ಹೇಳಿ ಸರ್ಕಾರ ಒಂದು ಬೆಂಬಲ ಒಂದು ಬೆಲೆಯನ್ನ ಕೊಡುತ್ತೆ ಸರ್ಕಾರ, ಬಟ್ ಅದಷ್ಟು ಪ್ರೊಸಿ ಅವರೇನು ಉತ್ಪಾದನೆ ಮಾಡಕ್ಕೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟು ಅವ್ರಿಗೆ ಲಾಭ ಆಗಿರೋದಿಲ್ಲ. ಸೊ ಹಾಗಾಗಿ ಆ ಒಂದು ನಿಬಂಧನೆಗಳು ಜಾಸ್ತಿ ಕ್ರಾಸ್ ಆದ್ರೆ, ಲಿಮಿಟ್ ಕ್ರಾಸ್ ಆದ್ರೆ ಖಂಡಿತವಾಗ್ಲಿ ಆ ಒಂದು ಅಂತಾರಾಷ್ಟ್ರೀಯ ದೇಶಗಳಲ್ಲಿ ಅದನ್ನ ರಿಜೆಕ್ಟ್ ಆಗೇ ಆಗುತ್ತೆ ಸರ್. ಅಂದ್ರೆ ಈಗ ರೈತರ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತದ್ನ ನಾವು ಬಹಳಷ್ಟು ಕಡಿಮೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಎಲ್ಲಾ ರೈತರಿಗೂ ಅದರ ಒಂದು ಅನುಭವ ಇರಲ್ಲ. ಅಂದ್ರೆ ನೀವು ನಿಮ್ಮ ಒಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಂತ ರೈತರಿಗೆ ಏನಾದರೂ ತರಬೇತಿ ಕೊಡುವಂತದ್ದು, ಅದ್ರ ಬಗ್ಗೆ ಮಾಹಿತಿ ನೀಡುವಂತದ್ದು? ಈಗಾಗಲೇ ಸರ್ ನಾವು ಏನು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅವರ ಒಂದು ದಾಳಿಂಬೆಯಲ್ಲಿ ಹೇಗೆ ನಾವು ಅದನ್ನ ರಫ್ತನ್ನ ಮಾಡ್ಬೇಕು ಅಂತ. ಸೊ ದಾಳಿಂಬೆ ಬಂದಾಗ ನಾವು ಹೇಳ್ತೀವಿ ಸರ್ ಚಿಕ್ಕದಿರುತ್ತೆ. ಸೊ ನೀವು ದಾಳಿಂಬೆಯನ್ನ ಒಂದು ದೇಶಕ್ಕೆ ನೀವು ರಫ್ತು ಮಾಡ್ಬೇಕಂದ್ರೆ ಅದು 150-200 ಗ್ರಾಂ ತೂಕ ಬರಬೇಕು ಅಂದ್ರೆ ಮಾತ್ರ ಅಂತದನ್ನ ಮಾತ್ರ ನಾವು ರಫ್ತು ಮಾಡಬಹುದು. ಆ ಒಂದು ಇದು ಸೈಜ್ ಬರ್ಬೇಕಂದ್ರೆ ರೈತರು ಏನ್ ಮಾಡ್ಬೇಕು ಅನ್ನೋದ್ರ ಮೊದ್ಲೇ ಯೋಚನೆ ಮಾಡಿರ್ಬೇಕು. ಆ ಸೈಜ್ ಕಡಿಮೆ ಬಂದ್ರೆ ಬೇರೆ ದೇಶಗಳಲ್ಲಿ ಆಗಲ್ಲ. ಸೊ ಹಾಗಾಗಿ ಸರ್ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ನಾವು ಏನು ಅಕ್ಕಿನ ಸರ್ ನಾವು ಅಮೆರಿಕಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಮೆರಿಕ ಅಂತ ಒಂದು ಮುಂದೊಳಿದ ದೇಶದೇನಿದೆ ಅದು ರೆಸ್ಟ್ರಿಕ್ಷನ್ಸ್ ತುಂಬಾ ಇರುತ್ತೆ. ಬಟ್ ಇದೀಗ ಆಫ್ರಿಕನ್ ನಾವೇನ್ ಕಂಟ್ರೀಸ್ ಅಂತ ಹೇಳ್ತೀವಿ ಅವ್ರ ರೆಸ್ಟ್ರಿಕ್ಷನ್ಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಬೆಳೆ ಏನಿರುತ್ತೆ ಉತ್ಪನ್ನ ಏನಿರುತ್ತೆ ಯಾವ ದೇಶಕ್ಕೆ ಅದು ಸೂಕ್ತ ಇದೆ. ಈಗ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಸ್ವಲ್ಪ ನಾವೇನು ಸ್ಯಾನಿಟರಿ ಮತ್ತೆ ಫೈಟೋ ಸ್ಯಾನಿಟರಿ ಅಂತ ಮೆಜರ್ಸ್ ಅಂತ ಹೇಳ್ತೀವಿ ಸರ್, ನೀವೇನು ಕೀಟನಾಶಕಗಳ ಬಳಕೆ ಹೇಳಿದ್ರಲ್ಲ ಅದೆಲ್ಲ ಸ್ಯಾನಿಟರಿ ಫೈಟೋ ಸ್ಯಾನಿಟರಿ ಅಂದ್ರೆ ನೈರ್ಮಲ್ಯತೆ ಆರೋಗ್ಯಕರವಾದ ಉತ್ಪನ್ನವನ್ನು ಒಂದು ಟೆಸ್ಟ್ ಮಾಡುವಂತ ಅದು ಒಂದು ಟೆಸ್ಟ್ ಲ್ಯಾಬೊರೇಟರಿ ಟೆಸ್ಟ್ ಸ್ಯಾನಿಟರಿ ಅಂಡ್ ಫೈಟೋ ಸ್ಯಾನಿಟರಿ ಮೆಜರ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದರಲ್ಲಿ ಯಾವ ಕೆಮಿಕಲ್ ಇದೆ, ಯಾವ ಪರ್ಸೆಂಟೇಜ್ ಅಲ್ಲಿ ಇದೆ, ಯಾವ ಯಾವ ಕೆಮಿಕಲ್ಸ್ ಅನ್ನ ಬಳಸಿದ್ದಾರೆ. ಆಮೇಲೆ ಸರ್ ನಾವು ಹೆಚ್ಚಾಗಿ ನಾವು ಹಣ್ಣುಗಳಲ್ಲಿ ನೋಡ್ಬೇಕಾದ್ರೆ ನ್ಯಾಚುರಲ್ ಆಗಿ ನಾವೇನು ಹಣ್ಣನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಸೊ ಬೇಗ ಹಣ್ಣಾಗಕ್ಕೆ ಒಂದಷ್ಟು ಕೆಮಿಕಲ್ಗಳನ್ನ ಬಳಸ್ತಾರೆ, ಅದರಲ್ಲಿ ಹೆಚ್ಚಾಗಿ ಬರೋದು ಇಥಲಿನ್ ಬಳಸ್ತಾರೆ. ಇಥಲಿನ್ ಗ್ಯಾಸ್ ಬಳಸಿದ್ರೆ ಅಷ್ಟೊಂದು ಅದರಲ್ಲಿ PPM ರಿಫ್ಲೆಕ್ಟ್ ಆಗಲ್ಲ ಸರ್. ಒಬ್ಬೊಬ್ಬ ಏನ್ ಮಾಡ್ತಾರೆ, ಈಗ ದ್ರಾವಣ ಇರುತ್ತೆ, ಇಥಲಿನ್ ದ್ರಾವಣದಲ್ಲಿ ಆ ಒಂದು ಹಣ್ಣನ್ನ ಅದ್ದು ಬಿಡ್ತಾರೆ. ಸೊ ಅದ್ದಿದಾಗ ಏನಾಗುತ್ತೆ, ಯೂನಿಫಾರ್ಮ್ ಕಲರ್ ಬರುತ್ತೆ, ಎಲ್ಲಾ ಕಲರ್ ಸೇಮ್ ಇರುತ್ತೆ, ಮತ್ತೆ ಬೇಗ ಹಣ್ಣಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ದ್ರಾವಣದಲ್ಲಿ ಎದ್ದಿದಾಗ ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಂತವೆಲ್ಲದನ್ನು ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾಡೋ ಹಾಗಿಲ್ಲ. ಸೊ ಅದು ಒಂದು ಮೆಚುರಿಟಿಗೆ ಬಂದಾಗ ನಾವು ಅದನ್ನ ಕೊಯ್ಲು ಮಾಡ್ಬೇಕಾಗುತ್ತೆ, ಅದನ್ನ ಶೇಖರಣೆ ಮಾಡ್ಬೇಕಾಗುತ್ತೆ, ಅದನ್ನ ಬೇರೆ ದೇಶಕ್ಕೆ ತಲುಪಿಸೋ ವ್ಯವಸ್ಥೆನು ನಾವು ಮಾಡ್ಬೇಕಾಗುತ್ತೆ. ಹೆಚ್ಚಾಗಿ ನಮ್ಗೆ ಬರೋದು ಅಂದ್ರೆ ಸರ್ ಲಾಭದಾಯಕವಾಗಿರೋದು ಅಂದ್ರೆ ಹೆಚ್ಚಾಗಿ ನಮ್ಮ ದೇಶದಿಂದ ಅಂದ್ರೆ ಹಣ್ಣುಗಳು ಮತ್ತೆ ತಾಜಾ ಹಣ್ಣುಗಳು ಮತ್ತೆ ತರಕಾರಿಗಳು ಅಂತ ನಾವು ಹೇಳ್ತೀವಿ. ಅದರಿಂದ ತುಂಬಾ ಲಾಭ ಆಗ್ತಾ ಇದೆ. ಅಂದ್ರೆ ಅದೇ ಒಂದು ನಾವು ಕೃಷಿ ಉತ್ಪನ್ನಗಳಲ್ಲಿ ಅದು ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇದೆ, ರಫ್ತಾಗ್ತಾ ಇದೆ ಈಗಿನ ಒಂದು ಹಂತದಲ್ಲಿ ನೋಡಿದಾಗ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಬೇಗ ಕೊಳ್ತೋಗುತ್ತೆ ಸರ್. ನಾವೀಗ ಅಕ್ಕಿ ಗೋಧಿ ನಾವೇನು ರಫ್ತು ಮಾಡ್ತೀವಿ ಅದ್ರಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ, ಬಟ್ ಈ ಒಂದು ಉತ್ಪನ್ನಗಳಿಗೆ ಬೇಗ ಕೊಳ್ತು ಹೋಗೋದ್ರಿಂದ ನಾವು ಕೋಲ್ಡ್ ಸ್ಟೋರೇಜಸ್ ಅಂತ ಹೇಳ್ತೀವಿ, ಅದಕ್ಕೆ ಆದಂತ ಒಂದು ಶಿಪ್ಮೆಂಟ್ ಇರುತ್ತೆ. ಸೊ ಅವ್ರು ಹೆಂಗ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋದು ಅವರಿಗೆ ಗೊತ್ತಿರುತ್ತೆ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಈಗ ಹಣ್ಣು ಮತ್ತೆ ತರಕಾರಿಗಳಲ್ಲಿ ನಾವು ಅದನ್ನ ಗಣನೆಗೆ ತಗೋಬೇಕು. ಅಂದ್ರೆ ನಮ್ಮ ಕೃಷಿಕರು ಇವತ್ತು ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಬೇಕು ಅಂತಂದ್ರೆ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಬೆಳೆಯುವ ಹಂತದಲ್ಲಿ ಮುಂಜಾಗ್ರತೆ ವಹಿಸಬೇಕಾಗುತ್ತೆ, ಪ್ಯಾಕಿಂಗ್ ಮಾಡಿ ಅದನ್ನ ರಫ್ತು ಮಾಡುವ ಹಂತದಲ್ಲೂ ಸಹ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ಹೇಳ್ತೀರಾ? ಈಗ ಹೇಳಿದ್ರೆ ನೀವು ಹಣ್ಣುಗಳನ್ನ ಜಾಸ್ತಿ ನಾವು ರಫ್ತು ಮಾಡಬೇಕು ಅಂತಂದ್ರೆ ಇವತ್ತು ಅಂದ್ರೆ ಅದವಾದ ಒಂದು ಕೆಂಗು ಅಂತ ಏನ್ ಹೇಳ್ತೀವೋ ಆತರ ರಫ್ತು ಮಾಡ್ಬೇಕಾಗುತ್ತೆ. ಈಗ ಸಂಪೂರ್ಣವಾದ ಹಣ್ಣನ್ನ ನಾವು ರಫ್ತು ಮಾಡಿದ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅದು ಸಾಕಷ್ಟು ನೀವು ಹೇಳಿದ್ರೆ ಒಂದ್ ಕಡೆ ಎಲ್ಲೇ ಅದು ಕೊಳತು ಹೋಗ್ಬಿಡುತ್ತೆ ಅಂತೇಳಿ. ಅಂದ್ರೆ ಇಂಥವೆಲ್ಲ ನಮ್ ರೈತರು ತಿಳ್ಕೊಂಡಿರ್ಬೇಕು. ಅಂದ್ರೆ ಸರ್ ನಾವು ಕರೆಕ್ಟ್ ಟೈಮಿಗೆ ಅದನ್ನ ಕಟಾವ್ ಮಾಡ್ಬೇಕು, ಕರೆಕ್ಟ್ ಮೆಚುರಿಟಿ ಬರ್ಬೇಕು, ಆ ಕಲರ್ ಬರ್ಬೇಕು, ಸೈಜ್ ಬರ್ಬೇಕು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಸೈಜು ಫಸ್ಟ್ ಸರ್. ಈಗ ನಾನು ಹೇಳಿದೆ ನಾವು ಈರುಳ್ಳಿಯಲ್ಲಿ ಬೆಂಗಳೂರು ರೋಸ್ ಆನಿಯನ್ ಅಂತ ಒಂದು ಬರುತ್ತೆ ಸರ್, ತುಂಬಾ ಚಿಕ್ಕ ಸೈಜು. ಅದು ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ 58 mm ಇರ್ಬೇಕು, ಅದಕ್ಕಿಂತ ಹೆಚ್ಚಿರಲ್ಲ. ಇನ್ ಜನರಲ್ ಆಗಿ ನಾವು ಈರುಳ್ಳಿ ನಾವು ರಫ್ತು ಮಾಡ್ತೀವಿ ಅಂದ್ರೆ 45 mm ಇಂದ 60 mm ಇದ್ರೆ ಅದನ್ನ ರಫ್ತಿಗೆ ಸೂಕ್ತವಾದಂತ ಒಂದು ಸೈಜ್ ಅಂತ ಹೇಳ್ತೀವಿ. ಕಲರ್ ಅಂತ ಬಂದಾಗ ಒಂದಿಷ್ಟು ದೇಶಗಳೇನಾಗುತ್ತೆ ಸರ್, ತುಂಬಾ ಕೆಂಪು ಇರ್ಬೇಕು ಈರುಳ್ಳಿ, ಆತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆತರ ಒಂದಿರುತ್ತೆ. ಇನ್ನೊಂದಿಷ್ಟು ತುಂಬಾ ಕಲರ್ ಇರಬಾರ್ದು. ಆಮೇಲೆ ನಾವೇನ್ ಖಾರ ಅಂತ ಹೇಳ್ತೀವಿ ಈರುಳ್ಳಿ, ಒಂದಿಷ್ಟು ದೇಶಗಳಿಗೆ ಖಾರ ಇರೋದು ಒಂದ್ ಈರುಳ್ಳಿ ಇನ್ನೊಂದು ಬೇರೆ ಒಂದು ದೇಶಗಳು ಹೆಚ್ಚಾಗಿ ಸರ್ ನಮ್ಮಷ್ಟು ಪಂಜೆನ್ಸಿ ಏನಿರುತ್ತೆ ಖಾರ ಏನಿರುತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಕಡಿಮೆ ಇರಬೇಕು ಖಾರ, ಕಾಕ ಅಂತ ನಾವ್ ಹೇಳ್ತೇವೆ ಅದು ಕಡಿಮೆ ಇರಬೇಕು. ಅಂತ ಈರುಳ್ಳಿಗಳನ್ನ ಅಂದ್ರೆ ಆ ತಳಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಒಂದಿಷ್ಟು ತಳಿಗಳು ಆ ಸೈಜ್ ಇರುತ್ತೆ, ಆ ಕಲರ್ ಬರುತ್ತೆ, ಆ ಒಂದು ಕಾಕ ನಾವೇನ್ ಹೇಳಿದೀವಿ ಅದಿರುತ್ತೆ. ಸೊ ಆ ಒಂದು ಸೂಕ್ತವಾದಂತ ತಳಿಯಿಂದ ನಾವು ಆಯ್ಕೆ ಮಾಡಿಕೊಂಡು ಉತ್ಪಾದನೆ ಮಾಡಬೇಕಾಗುತ್ತೆ. ಈಗ ಕೃಷಿ ಉತ್ಪನ್ನಗಳನ್ನ ನಮ್ಮ ರೈತರು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಂತಂದ್ರೆ ಏನೇನು ದಾಖಲೆಗಳು ಒದಗಿಸಬೇಕಾಗುತ್ತೆ ಮೇಡಮ್? ಅದೇ ಇವಾಗ ಫಸ್ಟ್ ಬೇಕಾಗಿರೋದು ಸರ್ ನಮ್ಗೆ ಒಂದು ಪ್ಯಾನ್ ನಂಬರ್ ಅಂತ ಇರುತ್ತೆ. ರೈತರ ಕಡೆ ಎಲ್ಲರ ಕಡೆಗೂ ಇರುತ್ತೆ ಪ್ಯಾನ್ ನಂಬರ್ ಅಂತ. ಅದ್ ಯಾಕೆ ಬೇಕಾಗುತ್ತೆ ಅಂದ್ರೆ ಆ ಪ್ಯಾನ್ ನಂಬರ್ ಗೆ ಒಂದು IEC ಕೋಡ್ ಅಂತ ಕೊಡ್ತಾರೆ ಸರ್. ಈಗ ನಮ್ಗೆ ಮಕ್ಕಳು ದಾಖಲಾದಾಗ ಶಾಲೆಗೆ ಒಂದು ನೋಂದಣಿ ಸಂಖ್ಯೆ ಅಂತ ಇರುತ್ತೆ. ಸೊ ಹಾಗೆ ರೈತರು ಒಂದು ಎಕ್ಸ್ಪೋರ್ಟ್ ಗೆ ಬರ್ತಾ ಇದ್ದಾರೆ, ರಫ್ತಿಗೆ ಬರ್ತಾ ಇದ್ದಾರೆ ಅಂದಾಗ ಅವ್ರಿಗೊಂದು ನೋಂದಣಿ ಸಂಖ್ಯೆ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ ಹೇಳ್ತೀವಿ. ರಫ್ತು ಮತ್ತು ಆಮದಕ್ಕೆ ಒಂದು ಸಂಖ್ಯೆ ಕೊಡ್ತಾರೆ. ಆ ಒಂದು ಸಂಖ್ಯೆನ ನಾನು ಹೇಳಿದೆ ಅಪೇಡದಲ್ಲಿ ನೀವು ನೋಂದಣಿ ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಅಂತ, ನಿಮ್ಗಲ್ಲಿ ರಿಜಿಸ್ಟ್ರೇಷನ್ ನೋಂದಣಿನೂ ಆಗ್ತೀರಾ ಮತ್ತೆ ಆ ಒಂದು ಪ್ರಾಧಿಕಾರದಲ್ಲಿ ನೀವು ಒಬ್ರು ಮೆಂಬರ್ ಆಗಿನೂ ಆಗ್ತೀರಾ. ಸೊ ಹಾಗಾದಾಗ ನಿಮ್ಗೆ IEC ಕೋಡ್ ಬಂದ್ಬಿಡುತ್ತೆ. ಒಂದು ಪ್ಯಾನ್ಗೆ ಒಂದು IEC ಕೋಡ್ ಇರುತ್ತೆ ಸರ್. ಅದು IEC ಕೋಡ್ ಒಂದು 10-digit ನಂಬರ್. ಸೊ ನೀವು ಯಾವುದೇ ದೇಶಕ್ಕೆ ನಾವು ರಫ್ತು ಮಾಡ್ತಿದೀವಿ ಅಂದ್ರೆ ಆ ಒಂದು ನಂಬರ್ ಮುಖಾಂತರನೇ ಅದು ರಫ್ತಾಗ್ತಾ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಒಂದು HS ಕೋಡ್ ಅಂತ ಬರುತ್ತೆ ಸರ್. HS ಕೋಡ್ ಅಂದ್ರೆ ನಮ್ಮಲ್ಲಿ ನಾವು ಈರುಳ್ಳಿ ಅಂತ ಕರಿತೀವಿ, ನಮ್ಮಲ್ಲಿ ಆನಿಯನ್ ಅಂತ ಕರಿತೀವಿ, ಬೇರೆ ದೇಶದವರು ಬೇರೆ ಹೆಸರಿಟ್ಟಿರುತ್ತೆ. ಸೊ ಒಂದು ದೇಶದಲ್ಲಿ ಒಂದೊಂದು ಹೆಸರಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಉತ್ಪನ್ನವನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಏನ್ ಮಾಡ್ತಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ಪನ್ನಕ್ಕೆ ಒಂದು HS ಕೋಡ್ ಕೊಟ್ಬಿಟ್ಟಿರ್ತಾರೆ. ಈಗ ಈರುಳ್ಳಿಗೆ ಒಂದು HS ಕೋಡ್ ಇರುತ್ತೆ ಸರ್. ಆ HS ಕೋಡ್ ಮುಖಾಂತರನೇ ನಾವು ರಫ್ತನ್ನ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂತ ಹೇಳ್ತೀವಿ. ಅಂದ್ರೆ ಆ ದೇಶ ಉತ್ಪನ್ನ ಎಲ್ಲಿ ಉತ್ಪತ್ತಿ ಆಗಿದೆ ಅನ್ನೋದನ್ನು ಇಂಪಾರ್ಟೆಂಟ್. ಅದನ್ನ ಅವೆಲ್ಲ ಸರ್ಟಿಫಿಕೇಟ್ ಅಪೇಡದಲ್ಲಿ ಸಿಗುತ್ತೆ, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂತ. ಆ ಉತ್ಪನ್ನ ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದಿದೆ ಅನ್ನೋದಕ್ಕೆ, ನಮ್ಮ ದೇಶದಲ್ಲಿನೇ ಬೆಳೆದಿರ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕು. ಯಾಕಂದ್ರೆ ನಮ್ಮ ದೇಶದಿಂದ ಅವರು ಆಮದು ಮಾಡ್ಕೋತಿರ್ತಾರೆ. ಸೊ ಅದಕ್ಕೊಂದು ಪ್ರೂಫ್ ಬೇಕು. ಅದೆಲ್ಲ ಆದ್ಮೇಲೆ ಲಾಸ್ಟ್ ಒಂದು ಎಕ್ಸ್ಪೋರ್ಟ್ ಲ್ಯಾಬೊರೇಟರಿ ಟೆಸ್ಟ್ ಅಂತ ಹೇಳ್ತೀವಿ ಸರ್, ಕೃಷಿ ಉತ್ಪನ್ನಗಳಿಗೆ. ಸೊ ಅದರಲ್ಲಿ ನಾ ಹೆಚ್ಚಾಗಿ ಹೇಳಿರೋದಂದ್ರೆ ಇವಾಗ ಏನೇನು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಕೆಮಿಕಲ್ಸ್, ನಾವೇನು ಪ್ರಮಾಣ ಎಷ್ಟಿದೆ, ಯಾವ್ಯಾವ ಕೆಮಿಕಲ್ಸ್ ಇದೆ. ಇವಾಗ ಒಂದು DDT ಅಂತ ಒಂದು ಕೆಮಿಕಲ್ ಇತ್ತು, ಅದು ಬ್ಯಾನ್ ಆಗಿಬಿಟ್ಟಿದೆ, ಬಟ್ ಅಂದ್ರೂ ರೈತರು ಅದನ್ನ ಉಪಯೋಗಿಸ್ತಾ ಇದಾರೆ. ಕ್ಲೋರಿಪೈರಿಪಾಸ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇದಾರೆ, ಬಟ್ ಅದು ಬೇರೆ ದೇಶದಲ್ಲಿ ಬ್ಯಾನ್ ಆಗಿಬಿಟ್ಟಿರುತ್ತೆ. ಅದು ಅವ್ರ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಸರ್. ಅದನ್ನ ಸ್ಪ್ರೇ ಮಾಡಿಬಿಟ್ಟು ಒಳ್ಳೆ ರೀತಿ ಒಳ್ಳೆ ಗುಣಮಟ್ಟನೇ ಬಂದಿರುತ್ತೆ, ಬಟ್ ಆ ಒಂದು ಕೆಮಿಕಲ್ ಅನ್ನ ಅವರು ಉಪಯೋಗಿಸಿರ್ತಾರೆ. ಅವಾಗ ಎಲ್ಲಾ ಸೈಜ್ ಕಲರ್ ಇದ್ರೂ ರಿಜೆಕ್ಟ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಯಾವ ದೇಶಕ್ಕೆ ಯಾವ ಒಂದು ನಿಬಂಧನೆಗಳಿದೆ ಅಂತ ಅರ್ಥ ಮಾಡಿಕೊಂಡು ರೈತರು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಕೃಷಿ ಉತ್ಪನ್ನಗಳನ್ನ ನಮ್ಮ ರೈತರು ರಫ್ತನ್ನು ಮಾಡಿದಾಗ ಬೇರೆ ದೇಶಗಳಿಗೆ ಅಂದ್ರೆ ಹಣದ ಒಂದು ಪಾವತಿ ಯಾವ ರೀತಿ ಅವರು ಮಾಡ್ತಾರೆ ಮೇಡಮ್? ಅದು ಸರ್ ನಾ ಹೇಳಿದೆ, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂತ ಹೇಳಿದಾಗ ಒಂದು ಬ್ಯಾನ್ ಅಂತಂದ್ರೆ ಒಂದು ಬ್ಯಾಂಕ್ ಲಿಂಕ್ ಆಗ್ಬಿಟ್ಟಿರುತ್ತೆ. ಸೊ ಅದು ಎಕ್ಸ್ಪೋರ್ಟ್ ಲೈಸೆನ್ಸ್ ಏನಿರ್ತಾರೆ ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ, ಮತ್ತೆ ಸರ್ಕಾರನು ಅದಕ್ಕೆ ಒಂದು ನಿಬಂಧನೆಗಳು ಹಾಕಿರುತ್ತೆ. ಎಕ್ಸ್ಪೋರ್ಟ್ ಆಗಿ ಇಷ್ಟೇ ದಿನಗಳಲ್ಲಿ 10 ದಿನಗಳಲ್ಲಿ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಇರುತ್ತೆ. ಕರೆಕ್ಟ್ 10 ದಿನ ಬರುತ್ತೆ, ಯಾಕಂದ್ರೆ ಇದು ಎರಡು ದೇಶಗಳ ನಡುವಿನ ಸಂಬಂಧನೂ ಇರುತ್ತಲ್ವಾ ಸರ್. ಸೊ ಹಾಗಾಗಿ ಇದ್ರಲ್ಲಿ ಏನು ಮೋಸ ಆಗಲ್ಲ ರೈತರಿಗೆ. ಒಬ್ಬ ಲೈಸೆನ್ಸ್ಡ್ ಎಕ್ಸ್ಪೋರ್ಟರ್ ಮುಖಾಂತರ ಹೋದ್ರೆ ಈಸಿಯಾಗಿ ಪೇಮೆಂಟ್ ಆಗ್ಬಿಡುತ್ತೆ. ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ನಿಬಂಧನೆಗಳು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಬಟ್ ಎರಡು ದೇಶಗಳಿದ್ದಾಗ ಪೇಮೆಂಟ್ ಬಗ್ಗೆ ಹಣನ ಪಾವತಿಸೋದ್ರಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹಣದು ಪಾವತಿ ಆಗುತ್ತೆ ಸರ್. ಅಂದ್ರೆ ಸಾಮಾನ್ಯವಾಗಿ ಈಗ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಬೇಕು ಅಂತಂದ್ರೆ ವರ್ಷದಲ್ಲಿ ಇಂಥ ಕಾಲನೇ ಅಂತೇನೆ ಇಲ್ಲ. ಈಗ ತೋಟಗಾರಿಕೆ ಬೆಳೆಗಳು ಯಾವ ಬೇಕಾದ್ರೂ, ಹಣ್ಣಿನ ಬೆಳೆಗಳು ಬರ್ತವೆ, ಕೃಷಿ ಬೆಳೆಗಳನ್ನು ಬರ್ತವೆ. ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಬೇಕಾದ್ರೂ ನಮ್ಮ ರೈತರು ರಫ್ತು ಮಾಡಬಹುದು, ವರ್ಷದಲ್ಲಿ ಯಾವ ಕಾಲದಲ್ಲಾದ್ರೂ. ಅಂದ್ರೆ ಸರ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಬೇರೆ ದೇಶದಲ್ಲಿ, ಬೇಡಿಕೆ ಯಾವಾಗ್ಲೂ ಇದ್ದೇ ಇದ್ದಾಗ ನಮ್ಮ ದೇಶದಿಂದ ನಾವು ಯಾವ ಉತ್ಪನ್ನಗಳನ್ನ ಯಾವ ರೀತಿಯಲ್ಲಾದ್ರೂ ನಾವು ಅದನ್ನ ರಫ್ತುನ ಮಾಡಬಹುದು. ಈ ಒಂದು ಕೃಷಿ ಉತ್ಪನ್ನಗಳ ರಫ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕರಿಗೆ ನಿಮ್ಮನ್ನ ಯಾವ ರೀತಿ ನಮ್ಮ ರೈತರು ಸಂಪರ್ಕ ಮಾಡಬಹುದು ಮೇಡಮ್? ಸರ್, ನನ್ನ ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು 8809568697 ಮತ್ತೊಮ್ಮೆ 8809568697. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಕೃಷಿ ಉತ್ಪನ್ನಗಳ ರಫ್ತನ್ನ ಯಾವ ರೀತಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಉತ್ಪನ್ನಗಳ ರಫ್ತು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ ವಲಯ ಕೃಷಿ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧೀಕ್ಷಕರಾದ ಡಾ ಶಿಲ್ಪಾ ಪಿ ಚೌಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಪೇಟೆ ಧಾರಣೆ, ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 52,599 ರೂಪಾಯಿಯಿಂದ ಗರಿಷ್ಠ 56,600 ರೂಪಾಯಿಗಳು. ಮೆಣಸು, ಕರಿಮೆಣಸು ಕ್ವಿಂಟಾಲ್ಗೆ ಕನಿಷ್ಠ 55,789 ರೂಪಾಯಿಯಿಂದ ಗರಿಷ್ಠ 62,599 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 9,500 ರೂಪಾಯಿಯಿಂದ ಗರಿಷ್ಠ 10,000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 55,500 ರೂಪಾಯಿಗಳು. ಬಾಳೆಹಣ್ಣು, ಏಲಕ್ಕಿ, ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಬಾಳೆಹಣ್ಣು, ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ, ಬೀನ್ಸ್, ಓಲ್ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 8,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,276 ರೂಪಾಯಿಂದ ಗರಿಷ್ಠ 2,400 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1,650 ರೂಪಾಯಿಂದ ಗರಿಷ್ಠ 2,303 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,479 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,150 ರೂಪಾಯಿಗಳು. ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,200 ರೂಪಾಯಿಂದ ಗರಿಷ್ಠ 8,800 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 400 ರೂಪಾಯಿಂದ ಗರಿಷ್ಠ 600 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕ್ಯಾಸಲ್ ರಾಕ್ ಉತ್ತರಕ್ಕೆ 4 ಸೆಂಟಿಮೀಟರ್, ಮೂಡುಬಿದ್ರೆ 3 ಸೆಂಟಿಮೀಟರ್, ಗೇರುಕೊಪ್ಪ 3 ಸೆಂಟಿಮೀಟರ್, ಹೊನ್ನಾವರ ವೀಕ್ಷಣಾಲಯ 3 ಸೆಂಟಿಮೀಟರ್, ಚಿಂಚೋಳಿ 3 ಸೆಂಟಿಮೀಟರ್, ಬೀದರ್ 3 ಸೆಂಟಿಮೀಟರ್, ಸೋಮವಾರಪೇಟೆ ಆಗುಂಬೆ 2 ಸೆಂಟಿಮೀಟರ್, ಭಾಗಮಂಡಲ 2 ಸೆಂಟಿಮೀಟರ್, ಕೊಟ್ಟಿಗೆಹಾರ ಜಿಲ್ಲೆ ಚಿಕ್ಕಮಗಳೂರು 2 ಸೆಂಟಿಮೀಟರ್, ಶೃಂಗೇರಿ 2 ಸೆಂಟಿಮೀಟರ್, ಲೋಂಡಾ 2 ಸೆಂಟಿಮೀಟರ್, ಕಲಬುರಗಿ ವೀಕ್ಷಣಾಲಯ 2 ಸೆಂಟಿಮೀಟರ್, ಮಂಠಾಳ ಹುಮ್ನಾಬಾದ್ ಎರಡುಬಾಲ್ಕಿ 2 ಸೆಂಟಿಮೀಟರ್, ಮಾಣಿ ಧರ್ಮಸ್ಥಳ ಕಾರ್ಕಳ 2 ಸೆಂಟಿಮೀಟರ್, ಜೊಯ್ಡಾ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆ 2 ಸೆಂಟಿಮೀಟರ್, ಪುತ್ತೂರು ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ 2 ಸೆಂಟಿಮೀಟರ್, ಸಿದ್ದಾಪುರ ಕದ್ರಾ 2 ಸೆಂಟಿಮೀಟರ್, ಶಕ್ತಿ ನಗರ ವೀಕ್ಷಣಾಲಯ 2 ಸೆಂಟಿಮೀಟರ್, ಮಂಕಿ 2 ಸೆಂಟಿಮೀಟರ್, ಶಿರಾಲಿ 1 ಸೆಂಟಿಮೀಟರ್, ಉಡುಪಿ ಬೆಳ್ತಂಗಡಿ 1 ಸೆಂಟಿಮೀಟರ್, ಸುಳ್ಯ 1 ಸೆಂಟಿಮೀಟರ್, ಯಲ್ಲಾಪುರ 1 ಸೆಂಟಿಮೀಟರ್, ಮಂಗಳೂರು 1 ಸೆಂಟಿಮೀಟರ್, ಕಾರವಾರ ವೀಕ್ಷಣಾಲಯ 1 ಸೆಂಟಿಮೀಟರ್, ಖಾನಾಪುರ 1 ಸೆಂಟಿಮೀಟರ್, ಅರಕೆ ಅಡಕಿ 1 ಸೆಂಟಿಮೀಟರ್, ನಿಪ್ಪಾಣಿ 1 ಸೆಂಟಿಮೀಟರ್, ಸಂಕೇಶ್ವರ 1 ಸೆಂಟಿಮೀಟರ್, ಕಮ್ಮರಡಿ 1 ಸೆಂಟಿಮೀಟರ್, ಜಯಪುರ 1 ಸೆಂಟಿಮೀಟರ್, ಕಳಸ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಿನಾಂಕ 1/7/2025 ಹವಾಮಾನ ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಮಂಡ್ಯ, ಮೈಸೂರು, ಕೊಡಗು, ಕೋಲಾರ, ಶಿವಮೊಗ್ಗ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 2/7/2025 ಹವಾಮಾನ ವರದಿ. ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೋಲಾರ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 3/7/2025 ಹವಾಮಾನ ವರದಿ. ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೋಲಾರ, ಕೊಡಗು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 4/7/2025 ವರದಿ. ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೋಲಾರ, ಕೊಡಗು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 5/7/2025 ವರದಿ. ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ಕೋಲಾರ, ಕೊಡಗು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 6/7/2025 ವರದಿ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಮಂಡ್ಯ, ಮೈಸೂರು, ಕೋಲಾರ, ಕೊಡಗು, ರಾಮನಗರ, ತುಮಕೂರು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 7/7/2025 ವರದಿ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಮಂಡ್ಯ, ಮೈಸೂರು, ಕೋಲಾರ, ಕೊಡಗು, ರಾಮನಗರ, ತುಮಕೂರು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತೇಳಿ, ಪಶು ವಿಷಯ ತಜ್ಞರು, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾನು ಇಂದು ರೈತರುಗಳಿಗೆ ಹೈನುಗಾರಿಕೆಯಲ್ಲಿ ಅಜೋಲಾದ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಜೋಲಾ ಒಂದು ನೀರಿನ ಮೇಲೆ ಬೆಳೀತಕ್ಕಂಥ ಒಂದು ಕೆಳಜಾತಿಯ ಸಸ್ಯ.